ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಧಾನ್ಯ ದಾಸ್ತಾನು ಕೀಟಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಸಿ ಮಂಜಾನಾಯಕ್ ಅವರೊಂದಿಗೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ, ಧಾನ್ಯ ದಾಸ್ತಾನು ಕೀಟಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಸಿ ಮಂಜಾನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಮಂಜಾನಾಯಕ್ ಅವರೇ. ನಮಸ್ಕಾರ. ನಾವು ಕೃಷಿಯನ್ನು ಮಾಡುವಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೇವೆ. ಹೌದು. ಅದರಲ್ಲಿ ಈ ಕೀಟಪೀಡೆಗಳ ಸಮಸ್ಯೆ ಕೂಡ ಬಹಳ ಮುಖ್ಯವಾದಂಥ. ಹೌದೌದು. ವಿಶೇಷವಾಗಿ ನಾವು ಹೊಲದಲ್ಲಿ ಅಲ್ಲದಲೇ ಈ ಉಗ್ರಾಣದಲ್ಲೂ ಕೂಡ ಕೀಟಪೀಡೆಗಳ ಹಾವಳಿಯನ್ನು ನಾವು ಎದುರಿಸ್ತೇವೆ. ಹೌದು. ಮುಖ್ಯವಾಗಿ ಒಂದು ಅಂದಾಜಿನ ಪ್ರಕಾರ ನಮ್ಮಲ್ಲಿ 10% ಧಾನ್ಯವನ್ನು ನಾವು ಈ ಶೇಖರಣೆಯಲ್ಲೇ ಕಳೆದುಕೊಳ್ತೀವಿ. ಹೌದು. ಅದರಲ್ಲಿ ವಿವಿಧ ಒಂದು ಕೀಟಗಳು ಕೂಡ ದಾಳಿ ಮಾಡ್ತವೆ. ಹೌದು. ಕೆಲವೊಂದು ಪೀಡೆಗಳು ಅಂದರೆ ಈ ಇಲಿ ಹೆಗ್ಗಣಗಳಂತ ಒಂದು ಒಂದು ಪೀಡೆಗಳು ಕೂಡ ಇಲ್ಲಿ ಸಾಕಷ್ಟು ನಮಗೆ ತೊಂದರೆಯನ್ನು ಕೊಡ್ತವೆ. ತಾವಿವತ್ತು ಮುಖ್ಯವಾಗಿ ಈ ಧಾನ್ಯ ಶೇಖರಣೆಯಲ್ಲಿ ಬರುವಂತ ಕೀಟ ಪೀಡೆಗಳು, ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಮತ್ತೆ ಕೆಲವೊಂದು ಸುಧಾರಿತ ಶೇಖರಣಾ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಆಯ್ತು. ಈಗ ಮೊದಲಿಗೆ ಈ ಒಂದು ಧಾನ್ಯ ಸಂಗ್ರಹಣೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮ್ಮ ಭಾರತ ದೇಶದಲ್ಲಿ ಧಾನ್ಯಗಳ ಶೇಖರಣೆ ಸಂದರ್ಭದಲ್ಲಿ 40-50% ನಷ್ಟ ಕೀಟಪೀಡೆಗಳಿಂದ ಆಗೋದನ್ನು ನಾವು ಅಂದಾಜಿಸ್ತೇವೆ. ಆದ್ದರಿಂದ ಸಂಗ್ರಹಣಾ ನಷ್ಟವನ್ನು ಕಡಿಮೆಗೊಳಿಸಲು ನಮ್ಮಲ್ಲಿ ಲಭ್ಯವಿರತಕ್ಕಂತಹ ಕೀಟ ನಿರ್ವಹಣಾ ವಿಧಾನಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಉಗ್ರಾಣದಲ್ಲಿ ಧಾನ್ಯಗಳಿಗೆ ತಗಲುವ ಕೀಟಪೀಡೆಗಳ ಬಾಧೆ ಬೆಳೆದ ಪೈರುಗಳ ಮೂಲಕ ಬರೋದ್ರಿಂದ ಈ ಕೀಟಗಳು ಮಾಗುತ್ತಿರುವ ತೆನೆಗಳು ಮತ್ತು ಕಾಳುಗಳಲ್ಲಿ ಅಭಿವೃದ್ಧಿ ಹೊಂದಿ ಕಟಾವಿನ ನಂತರ ಶೇಖರಣೆಯಲ್ಲಿ ಹಾನಿ ಉಂಟು ಮಾಡ್ತವೆ. ಎಲ್ಲ ಜೈವಿಕ ವಸ್ತುಗಳ ತರಹ ಧಾನ್ಯಗಳು ಸಹ ವಾತಾವರಣದ ವಿವಿಧ ಏರುಪೇರುಗಳನ್ನು ಅವಲಂಬಿಸಿ ಸಂಗ್ರಹಣೆಯಲ್ಲಿ ಹಾನಿಗೊಳಗಾಗ್ತವೆ. ಇನ್ನು ಸಾಮಾನ್ಯವಾಗಿ ನಾವು ಸಂಗ್ರಹಣೆ ಮಾಡುವಂಥ ಧಾನ್ಯಗಳಿಗೆ ತಗುಲುವಂಥ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ಇದರಲ್ಲಿ ಬರ್ತಕ್ಕಂಥ ಮುಖ್ಯ ಕೀಟಪೀಡೆಗಳು ಅಂತ ಹೇಳಿದರೆ ಉಗ್ರಾಣದಲ್ಲಿ ಬರುವ ಪತಂಗ, ಬೀಜ ಕೊರೆಯುವ ದುಂಬಿ, ಕಾಳು ಮೂತಿ ದುಂಬಿ, ಅಕ್ಕಿ ಕಪ್ಪು ಸೊಂಡಿಲು ದುಂಬಿ, ಮುಸುಕಿನ ಜೋಳದ ದುಂಬಿ, ಧಾನ್ಯದ ನುಸಿ, ಬೇಳೆಕಾಳು ದುಂಬಿ, ಹುಣಸೆ ದುಂಬಿ ಮತ್ತು ಆಲೆಗುಡ್ಡೆ ಕೊರೆಯುವ ಪತಂಗಗಳು. ಈ ರೀತಿಯಾಗಿ ಹಲವಾರು ಕೀಟಪೀಡೆಗಳು ಬರ್ತವೆ ಅಂತ ಹೇಳ್ಬೋದು. ಉಗ್ರಾಣದಲ್ಲಿ ಕಾಳನ್ನು ಶೇಖರಣೆ ಮಾಡಿದಾಗ ಇಂತಹ ಕೀಟಪೀಡೆಗಳು ಬಂದು ನಷ್ಟ ಉಂಟು ಮಾಡ್ತವೆ, ಬಾಧೆಯನ್ನು ಉಂಟು ಮಾಡ್ತವೆ. ಈಗ ಉಗ್ರಾಣದ ಪತಂಗ ಅಂತ ಹೇಳಿದ್ರಿ, ಇದು ಹೇಗೆ ಹಾನಿ ಮಾಡುತ್ತೆ ಅಂತೀರಿ? ಈ ಪತಂಗದ ಮರಿ ಕೀಡೆಗಳು ಮೊಳಕೆ ಬರುವಂತಹ ಕಾಳಿನ ಭಾಗವನ್ನು ತಿಂದು ಉಳಿದ ಭಾಗವನ್ನು ಹಾಗೆ ಬಿಡ್ತವೆ. ಓಹೋ. ಮತ್ತು ಕೀಡೆಗಳು ಕೋಸಾವಸ್ಥೆಯಲ್ಲಿರುವಾಗ ಚೀಲಗಳ ಮೇಲೆ ಬಲೆ ಆಕಾರದ ಗುಡುಗಳನ್ನು ನಾವು ನೋಡಬಹುದು. ಈ ಪತಂಗಗಳು ಮುಖ್ಯವಾಗಿ ಗೋಧಿ, ಮುಸುಕಿನ ಜೋಳ, ಜೋಳ, ಭತ್ತ ಮತ್ತು ನೆಲಗಡಲೆಯನ್ನು ಹೆಚ್ಚಾಗಿ ಬಾಧಿಸ್ತವೆ. ಓಹೋ. ಇದು ಮುಖ್ಯವಾಗಿ ಉಗ್ರಾಣದ ಪತಂಗ. ಹೌದು ಹೌದು. ಇನ್ನು ಬೀಜ ಕೊರೆಯುವಂಥ ದುಂಬಿ ಅಂತ ಹೇಳಿದ್ರಿ. ಹೌದು. ಇದು ಹೇಗೆ ಹಾನಿ ಮಾಡುತ್ತೆ? ಈ ಬೀಜ ಕೊರೆಯುವಂಥ ದುಂಬಿಗಳು ಇದ್ರ ಮರಿ ಕೀಟ ಮತ್ತು ಇದ್ರ ಪ್ರೌಢ ದುಂಬಿಗಳು ಇವೆರಡೂ ಸಹ ಧಾನ್ಯಗಳಿಗೆ ಹಾನಿಯನ್ನು ಉಂಟು ಮಾಡ್ತವೆ. ಓಹೋ. ಎರಡೂ ಹಂತಗಳು, ಮರಿಗಳು ಮತ್ತು ಪ್ರೌಢ ದುಂಬಿಗಳು. ಹೌದು. ಮತ್ತು ಕಾಳುಗಳ ಮೇಲೆ ರಂಧ್ರಗಳನ್ನು ಸಹ ಗಮನಿಸಬಹುದು. ಮತ್ತು ಬಾಧೆ ತೀವ್ರವಾದಂತೆ ಕಾಳಿನ ತಿರುಳಿನ ಪ್ರಮಾಣ ಕಡಿಮೆಯಾಗಿ ಬರೀ ಹೊಟ್ಟು ಮಾತ್ರ ಉಳಿಯುವುದು ಹಾಗೂ ಒಂದು ವಿಧವಾದ ಸಿಹಿ ವಾಸನೆಯನ್ನು ನಾವು ಕಾಣಬಹುದು. ಓಹೋ. ಇದು ಈ ಬೀಜ ಕುರಿಯುವಂಥ ದುಂಬಿಯ ಲಕ್ಷಣ ಅಂತ ಹೇಳ್ಬೋದು. ಹೌದು, ಬಾಧೆಯ ಲಕ್ಷಣಗಳು. ಹಾಂ ಹಾಂ ಹಾಂ. ಇನ್ನು ಈ ಕಾಳಿನ ಮೂತಿದುಂಬಿನೂ ಕೂಡ ಹಾನಿ ಮಾಡುತ್ತೆ ಅಂತ ಹೇಳಿದ್ರು. ಹೌದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಮೂತಿದುಂಬಿಯ ಪ್ರೌಢದುಂಬಿಗಳು ಅವು ಕೆಂಪು ಮಿಶ್ರಿತ ಕಂದು ಬಣ್ಣದವಾಗಿರ್ತವೆ. ಈ ದುಂಬಿಗಳ ವಿಶೇಷತೆ ಅಂದರೆ ಅವುಗಳು ಹಾರಾಡುವುದಿಲ್ಲ. ಮತ್ತೆ ಪ್ರೌಢ ದುಂಬಿಗಳು ಸುಮಾರು 8 ತಿಂಗಳವರೆಗೆ ಬದುಕಬಲ್ಲದು. ಓ, ಅಷ್ಟರ ಮಟ್ಟಿಗೆ ಆಯಸ್ ಇರುತ್ತವೆ. ಹೌದು. ಇವು ಹೇಗೆ ಹಾನಿ ಮಾಡ್ತವೆ ಅಂತೀರಿ? ಈ ದುಂಬಿಗಳ ಮರಿ ಮತ್ತೆ ಪ್ರೌಢ ಕೀಟಗಳೆರಡೂ ಕಾಳುಗಳ ಮೇಲ್ಭಾಗದಲ್ಲಿ ರಂಧ್ರಗಳನ್ನು ಮಾಡಿ ನಂತರ ಕಾಳಿನ ತಿರುಳಿನ ಭಾಗವನ್ನು ತಿಂತವೆ. ಇದರ ಬಾಧೆ ಹೆಚ್ಚಾದಂತೆ ಕಾಳುಗಳು ಪುಡಿಯಾಗಿ ಉಷ್ಣಾಂಶ ಸಹ ಹೆಚ್ಚಾಗ್ತದೆ. ಓಹೋ. ಮತ್ತೆ ಈ ದುಂಬಿಗಳು ಬಲಿತ ಕಾಳುಗಳ ತಾಕುಗಳಲ್ಲೂ ಸಹ ಹಾನಿ ಉಂಟು ಮಾಡ್ತವೆ. ಅಂದ್ರೆ ಹೊಲದಲ್ಲಿಯೂ ಸಹ ಇದರ ಬಾಧೆಯನ್ನು ನಾವು ಕಾಣಬಹುದು. ಹೊಲದಲ್ಲೂ ಮತ್ತು ಉಗ್ರಾಣದಲ್ಲಿ, ಹೌದು, ಎರಡೂ ಕಡೆ ಈ ಕಾಳು ಮೂತಿ ದುಂಬಿಯ ಹಾವಳಿಯನ್ನು ನಾವು ಕಾಣಬಹುದು. ಅಂದ್ರೆ ಯಾವ್ಯಾವ ಧಾನ್ಯಗಳಿಗೆ ಇವು ಹೆಚ್ಚು ಹಾನಿ ಉಂಟು ಮಾಡ್ತವೆ? ಇವು ಸಾಮಾನ್ಯವಾಗಿ ಗೋಧಿ, ಅಕ್ಕಿ, ಮುಸ್ಕಿನ್ ಜೋಳ, ಜೋಳ ಮತ್ತು ವಿರಳವಾಗಿ ಭತ್ತದಲ್ಲೂ ಸಹ ಇದರ ಬಾಧೆಯನ್ನು ನಾವು ಗಮನಿಸಬಹುದು. ಅಂದ್ರೆ ಅಕ್ಕಿನಲ್ಲಿ ಜಾಸ್ತಿ ಅಂತೀರಿ? ಹೌದು. ಭತ್ತದಲ್ಲೂ ಕೂಡ ಕಂಡು ಬರಬಹುದು ಅಂತ ಕಂಡು ಬರ್ತದೆ. ಇನ್ನ ಅಕ್ಕಿ ಕಪ್ಪು ಸೊಂಡಿಲ ದುಂಬಿ ಮತ್ತೆ ಮುಸ್ಕಿನ್ ಜೋಳದ ದುಂಬಿ ಅಂತ ಹೇಳಿರಿ, ಇವು ಹೇಗೆ ಹಾನಿ ಮಾಡ್ತವೆ? ಈ ಎರಡೂ ದುಂಬಿಗಳು ಒಂಥರ ಕಂದು ಅಥವಾ ಕಪ್ಪು ಬಣ್ಣದಂತಿರ್ತವೆ. ಈ ದುಂಬಿಗಳು ಸುಮಾರು 2 ವರ್ಷಗಳವರೆಗೆ ಜೀವಿಸಬಲ್ಲವು. ಓಹೋಹೋ. ಇದರ ಬಾಧೆ ಈ ಮೊದಲು ಹೇಳಿದಂತೆ ಕಾಳು ಮೂತಿ ದುಂಬಿಯ ಬಾಧೆಯ ಲಕ್ಷಣಗಳಂತೆ ಇರ್ತವೆ. ಇದು ಸಾಮಾನ್ಯವಾಗಿ ಗೋಧಿ, ಅಕ್ಕಿ ಮತ್ತು ಮುಸ್ಕಿನ ಜೋಳವನ್ನು ಹೆಚ್ಚಾಗಿ ಬಾಧಿಸ್ತವೆ. ಇನ್ನು ಈ ಧಾನ್ಯದ ನುಸಿ ಅಥವಾ ಹಿಟ್ಟಿನ ನುಸಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಕೀಟ ಪೀಡೆ ಬಾಧೆ ತರ ಧಾನ್ಯದಲ್ಲಿ ನುಸಿ ಬಾಧೆನೂ ಸಹ ನಾವು ಗಮನಿಸಬಹುದು. ಸಾಮಾನ್ಯವಾಗಿ ನಮ್ಮ ರೈತರಾಗಬಹುದು ಜನರು ನುಸಿಗಳು ಕೂಡ ಕೀಟಗಳು ಅಂದ್ಕೊಂಡ್ಬಿಡ್ತಾರೆ. ಇಲ್ಲ, ನುಸಿಗೂ ಕೀಟಗೆ ವ್ಯತ್ಯಾಸ ಅಂತ ಹೇಳಿದ್ರೆ ಕೀಟದಲ್ಲಿ 6 ಕಾಲುಗಳಿರ್ತವೆ. ಓಹೋಹೋ. ಮತ್ತು ಗಾತ್ರದಲ್ಲಿ ಹೆಚ್ಚಿನ ಗಾತ್ರದಲ್ಲಿ ಇರ್ತಾವೆ. ಅವು ದಪ್ಪ ಇರ್ತವೆ. ದಪ್ಪ ಇರ್ತವೆ. ನುಸಿಗಳಲ್ಲಿ 8 ಕಾಲುಗಳಿರ್ತವೆ. ಓ, ಅದೇ ವ್ಯತ್ಯಾಸ. ಹೌದು. ಮತ್ತೆ ಅದು ಜೇಡರ್ ತರ ಕಾಣಿಸ್ತದೆ ನುಸಿ ನೋಡೋದಕ್ಕೆ. ಹೌದು. ಅಂದ್ರೆ ರೆಕ್ಕೆಗಳು ಇರೋದಿಲ್ಲ, ಜೇಡದ ಜಾತಿಗೆ ಸೇರಿದಿರ್ತಕ್ಕಂಥದ್ದು. ಕೀಟಗಳಲ್ಲಿ ನಾವು 3 ಜೊತೆ ಕಾಲಿರ್ತವೆ. ಹೌದು. ನುಸಿಗಳಲ್ಲಿ 4 ಜೊತೆ ಕಾಲುಗಳಿರ್ತವೆ. ಅಂದ್ರೆ ಈ ನುಸಿ ಹೇಗೆ ಹಾನಿ ಮಾಡುತ್ತೆ ಅಂತೀರಿ? ಈ ನುಸಿ ಬಿಳಿ ಬಣ್ಣದವಾಗಿರ್ತವೆ ಮತ್ತೆ ಗಾತ್ರದಲ್ಲಿ ಅತಿ ಚಿಕ್ಕದವು. ನುಸಿಗಳು 8 ಕಾಲುಗಳನ್ನು ಹೊಂದಿರ್ತವೆ. ಮತ್ತೆ ಹಾನಿ ಮಾಡೋ ಬಗ್ಗೆ ಅಂತ ಹೇಳಿದ್ರೆ ಪ್ರೌಢ ಮತ್ತೆ ಮರಿ ನುಸಿಗಳು ಧಾನ್ಯಗಳ ಮೇಲ್ಭಾಗಗಳನ್ನು ಕೆರೆದು ಹಾನಿ ಉಂಟು ಮಾಡ್ತವೆ. ಓಹೋ. ಸಾಮಾನ್ಯವಾಗಿ ಧಾನ್ಯಗಳ ಮೇಲೆ ಧೂಳು ಚಲಿಸುವಂತೆ ಕಂಡುಬರ್ತದೆ. ಓಹೋ. ಆದರೆ ಅದು ನುಸಿಗಳ ಹಾಗೆ ಕಾಣಿಸುತ್ತವೆ. ನುಸಿಯ ಸಂಖ್ಯೆ ಹೆಚ್ಚಿದ್ದಲ್ಲಿ ಸಿಹಿಯಾದ ವಾಸನೆ ಬರ್ತದೆ. ಓ, ಇಲ್ಲೂ ಕೂಡ ಅದೇ ವಾಸನೆ ಬರುತ್ತೆ. ಹೌದು. ಮತ್ತೆ ಬಾಧೆಗೊಳಗಾದ ಧಾನ್ಯಗಳಲ್ಲಿ ಮೊಳಕೆ ಪ್ರಮಾಣ ಅತಿ ಕಡಿಮೆ ಇರ್ತದೆ. ಓ, ಮೊಳಕೆ ಪ್ರಮಾಣ ಸಾಕಷ್ಟು ಕಡಿಮೆ ಆಗುತ್ತೆ. ಇದು ಮೊಳಕೆ ಮೇಲೆ ಹೆಚ್ಚಿನ ಪ್ರಮಾಣವನ್ನು ಬೀರ್ತದೆ ನುಸಿ ಬಾಧೆ. ಅಂದ್ರೆ ಇದು ಬಿತ್ತನೆ ಬೀಜದ ಮೇಲೆ ಸಾಕಷ್ಟು ಪ್ರಭಾವ. ಅಂದ್ರೆ ಈ ಧಾನ್ಯದ ನುಸಿ ಅಥವಾ ಹಿಟ್ಟಿನ ನುಸಿ ಹಾನಿ ಮಾಡುವಂತ ಪದಾರ್ಥಗಳು ಯಾವ್ಯಾವ ಅಂತೀರಿ? ಇದು ಒಡೆದ ಧಾನ್ಯಗಳು ಅಂದ್ರೆ ಬೇಳೆಕಾಳುಗಳು. ಹೌದು. ಹಿಟ್ಟು, ತಂಬಾಕು, ಮತ್ತೆ ನಾವು ಪ್ರಾಣಿಗಳಿಗೆ ತಯಾರಿಸಿದ ಆಹಾರ ಪದಾರ್ಥ, ಒಣ ಹಣ್ಣುಗಳು ಮತ್ತು ತರಕಾರಿ ಪದಾರ್ಥಗಳಿಗೆ ಹೆಚ್ಚಾಗಿ ಬಾಧಿಸ್ತದೆ. ಆಹಾಹಾ. ಅಂದರೆ ತಂಬಾಕನ್ನೇ ಒಂದು ಕೀಟನಾಶಕವಾಗಿ ಬಳಸ್ಕೊಳ್ತಾರೆ. ಹೌದು. ತಂಬಾಕನ್ನು ಇದು ಬಿಡಲ್ಲ. ಇದು ತಂಬಾಕನ್ನು ತಿಂದು ಜೀರ್ಣಿಸ್ಕೊಳ್ಳೋಂಥ ಶಕ್ತಿ ಇದ್ರೆ ಇದರಲ್ಲಿ. ಓಹೋಹೋ. ಸಾಕಷ್ಟು ಗಟ್ಟಿಯಾದಂಥ ಒಂದು ಪೀಡೆ ಅಂತ ಹೇಳ್ಬೋದು ನುಸಿ. ನುಸಿ. ಇನ್ನು ಬೇಳೆಕಾಳು ದುಂಬಿಗಳು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಿತ. ಹೌದು. ಇವುಗಳು ಹೇಗೆ ಹಾನಿ ಮಾಡ್ತವೆ ಅಂತ ಸ್ವಲ್ಪ ಹೇಳ್ತೀರಾ? ಈ ಬೇಳೆಕಾಳಲ್ಲಿ ನಾವು ಪ್ರೌಢ ದುಂಬಿಗಳು ಹೆಚ್ಚಾಗಿ ಹಾನಿ ಮಾಡ್ತವೆ. ಇವು ಚಿಕ್ಕ ಮತ್ತು ಗಿಡ್ಡದಾಗಿರ್ತವೆ. ಇದು ಬೇರೆ ಕೀಟಕ್ಕೆ ಕಂಪೇರ್ ಮಾಡಿದರೆ ಇದು ಗಾತ್ರದಲ್ಲಿ ಬಹಳ ಕಡಿಮೆ ಇರ್ತದೆ. ಮತ್ತು ಈ ದುಂಬಿಗಳು ಕೆಂಪು ಮಿಶ್ರಿತ ಕಂದು ಬಣ್ಣದಾಗಿರ್ತವೆ. ಈ ದುಂಬಿಗಳು ಸಾಮಾನ್ಯವಾಗಿ 42-55 ದಿನಗಳವರೆಗೆ ಜೀವಿಸಬಲ್ಲದು. ಓ, 2 ತಿಂಗಳವರೆಗೂ ಕೂಡ ಜೀವಿಸ್ತವೆ. ಹೌದು. ಅಂದರೆ ಹೇಗೆ ಹಾನಿ ಮಾಡ್ತವೆ ಅಂತೀರಿ? ಈ ದುಂಬಿಗಳ ಹಾವಳಿ ಬೆಳೆಯ ತಾಕುಗಳಿಂದಲೇ, ಅಂದರೆ ನಾವು ಹೊಲದಲ್ಲಿ ಬೆಳೆ ಏನಿರ್ತದೆ ಅಲ್ಲಿಂದಲೇ ಇದರ ಹಾವಳಿ ಪ್ರಾರಂಭ ಆಗ್ತದೆ. ಓ, ಅಲ್ಲಿಂದ ಪ್ರಾರಂಭವಾಗಿ ಉಗ್ರಾಣ ಪ್ರವೇಶಿಸುತ್ತೆ. ಹೌದು. ಮತ್ತು ಈ ಮರಿ ಕೀಡೆಗಳು ಕಾಳುಗಳಲ್ಲಿ ರಂಧ್ರವನ್ನು ಕೊರೆದು ಹಾನಿ ಉಂಟು ಮಾಡ್ತವೆ. ಮತ್ತು ಬಾಧೆಗೊಳಗಾದ ಪ್ರತಿ ಕಾಳುಗಳ ಮೇಲೆ 4-5 ದುಂಡಾಕಾರದ ರಂಧ್ರಗಳನ್ನು ಸಹ ನಾವು ಕಾಣಬಹುದು. ಅಂದರೆ ಬೇಳೆಕಾಳು ದುಂಬಿಗಳು ಅಂದ ತಕ್ಷಣ ಮುಖ್ಯವಾಗಿ ಬೇಳೆಕಾಳುಗಳ ಮೇಲೆ ಇವು ಹೆಚ್ಚು ಹಾನಿಯನ್ನು ಉಂಟು ಮಾಡ್ತವೆ. ಹೌದು, ಹೌದು. ಅಂದರೆ ಯಾವ್ಯಾವ ಬೇಳೆಕಾಳುಗಳ ಮೇಲೆ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತವೆ? ಇದು ಎಲ್ಲ ಬಗೆಯ ಬೇಳೆಕಾಳುಗಳ ಮೇಲೆ, ಅಂದರೆ ಸಾಮಾನ್ಯವಾಗಿ ತೊಗರಿ, ಅಲಸಂದೆ, ಹೆಸರು, ಉದ್ದು, ಅವರೆ, ಹುರುಳಿಕಾಳು ಮತ್ತು ಹುರುಳಿ ಹಾಗೂ ಸೋಯಾ ಅವರ ಮೇಲೂ ಸಹ ಬರ್ತದೆ. ಓಹೋ. ಮುಖ್ಯವಾಗಿ ಬೇಳೆಕಾಳುಗಳ ಮೇಲೆ? ಹೌದು, ಇದರ ಹಾವಳಿ ಹೆಚ್ಚು ಅಂತ ಹೇಳಬಹುದು. ಇನ್ನು ಹುಣಸೆ ದುಂಬಿ ಅಂತಲೂ ಕೂಡ ನಾವು ಕೇಳಿದ್ದೀವಿ. ಹೌದು, ಇದು ಹೇಗೆ ಹಾನಿ ಮಾಡುತ್ತೆ ಅಂತೀರಿ? ನಾವು ಹುಣಸೆಕಾಯಿಯನ್ನು ಕಟಾವು ಮಾಡಿ ಉಗ್ರಾಣದಲ್ಲಿಟ್ಟಾಗ ಈ ಹುಣಸೆಕಾಯಿ ಪ್ರೌಢ ದುಂಬಿಗಳು ಹುಣಸೆ ಸಿಪ್ಪೆ ಮೇಲೆ ಮೊಟ್ಟೆಗಳನ್ನು ಇಡ್ತವೆ. ಓ, ಸಿಪ್ಪೆ ಮೇಲೆ? ಹೌದು. ಮತ್ತು ಈ ಮರಿ ಹುಳುಗಳು ಸಿಪ್ಪೆಯನ್ನು ಕೊರೆದು ಬೀಜಗಳನ್ನು ತಿಂದು ಹಾನಿ ಮಾಡ್ತವೆ. ಓ, ಬೀಜ ತಿನ್ನೋದು ಇವುಗಳ ಸ್ವಭಾವ. ಹೌದು. ಮತ್ತು ಪೂರ್ತಿ ಬೆಳೆದ ಮರಿ ಹುಳುಗಳು ರಂಧ್ರವನ್ನು ಕೊರೆದು ಹೊರಬಂದು ಕೋಶಾವಸ್ಥೆಗೆ ತಲುಪಿಸ್ತವೆ. ಓಹೋ, ಅದನ್ನ ಮೊದಲು ಬೀಜ ತಿಂದು ಹೊರಗಡೆ ಬಂದು ಮತ್ತೆ ಹೊರಗಡೆ ಬಂದು ಕೋಶಾವಸ್ಥೆಗೆ ತಲುಪ್ತವೆ. ಮತ್ತು ಸಾಮಾನ್ಯವಾಗಿ ಕೋಶಗಳನ್ನು ನೋಡಿ ಇದರ ಹಾವಳಿಯನ್ನು ಕಂಡುಹಿಡಬಹುದು. ಮತ್ತೆ ಸಿಪ್ಪೆಯನ್ನು ಸುಲಿದು ನೋಡಿದಾಗ ಬೀಜಗಳ ಹಾನಿಯನ್ನು ಸಹ ನಾವು ಗಮನಿಸಬಹುದು. ಇದು ಸಾಮಾನ್ಯವಾಗಿ ಶೇಂಗಾಕಾಯಿ ಮತ್ತು ಹುಣಸೆ ಬೀಜವನ್ನು ಬಾಧಿಸುತ್ತದೆ. ಓ, ನೆಲಗಡಲೆ ಕಾಯನ್ನು ಕೂಡ ಇದು ಬಾಧಿಸುತ್ತೆ ಅಂತ ಹೇಳಬಹುದು, ಜೊತೆಗೆ ಹುಣಸೆ ಬೀಜವನ್ನು ಕೂಡ ತಿನ್ನುತ್ತೆ, ಎರಡನ್ನೂ ತಿಂತದೆ. ಇನ್ನು ಆಲೂಗಡ್ಡೆಗೆ ಬರುವಂತ ಪತಂಗದ ಬಗ್ಗೆನೂ ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ. ಹೌದು, ನಮ್ಮ ಆಲೂಗಡ್ಡೆ ಬೆಳೆಗಾರರಿಗಂತೂ ಇದು ಚಿರಪರಿಚಿತ. ಹೌದೌದು. ಇದು ಹೇಗೆ ಹಾನಿ ಮಾಡುತ್ತೆ ಅಂತೀರಿ? ಈ ಆಲೂಗಡ್ಡೆ ಕೊರೆಯುವಂತ ಪತಂಗ ಅಂದ್ರೆ ಇದ್ರ ಬಾಧೆ ಹೊಲದಲ್ಲಿ ಅಂದ್ರೆ ಬೆಳೆಗಳ ಮೇಲೆ ಮತ್ತೆ ಉಗ್ರಾಣದಲ್ಲಿ ಎರಡು ಕಡೆಯೂ ಇದ್ರ ಬಾಧೆಯನ್ನು ನಾವು ಗಮನಿಸಬಹುದು. ಈ ಪತಂಗದ ಮರಿ ಹುಳುಗಳು ಆಲೂಗಡ್ಡೆ ಎಲೆಗಳ ಮೇಲ್ಪದರವನ್ನ ತಿಂದು ಗಿಡದ ಬೆಳವಣಿಗೆಯನ್ನ ಕುಂಠಿತಗೊಳಿಸ್ತವೆ. ಓ, ಹೊಲಗಳಲ್ಲಿ? ಹೌದು, ಅಂದ್ರೆ ಬೆಳೆಗಳ ಮೇಲೆ. ಮತ್ತೆ ಆಲೂಗಡ್ಡೆಗಳನ್ನು ಶೇಖರಣೆ ಮಾಡುವಾಗ ಆಲೂಗಡ್ಡೆಯಲ್ಲಿ ಕೊಳವೆಗಳನ್ನು ತೊರೆದು ತಿರುಳನ್ನು ತಿಂತದೆ. ಓ, ಅದರಲ್ಲಿ ತೂತ ಮಾಡುತ್ತೆ ಗಡ್ಡೆಗಳು. ಹೌದೌದು. ನಂತರ ಕಸದಂತ ಪದಾರ್ಥಗಳನ್ನು ತುಂಬಿ ಗೆಡ್ಡೆಗಳನ್ನು ಹಾಳು ಮಾಡ್ತವೆ. ಆ ರಂಧ್ರಗಳನ್ನು ಏನ್ ಮಾಡಿರ್ತವೆ, ಅದರಲ್ಲಿ ಕಸದಂತ ಪದಾರ್ಥವನ್ನು ತುಂಬಿರ್ತದೆ. ತುಂಬುತ್ತವೆ. ತುಂಬಿಟ್ಟು ಅದನ್ನ ಗೆಡ್ಡೆನ ಹಾನಿ ಮಾಡ್ತದೆ. ಇದರ ಬಾಧೆಯನ್ನು ಆಲೂಗಡ್ಡೆ, ತಂಬಾಕು, ಬದನೆಕಾಯಿಯಲ್ಲಿ ನಾವು ಕಾಣಬಹುದು. ಓಹೋ, ಆಲೂಗಡ್ಡೆ ಅಲ್ಲದೆ ಇದು ತಂಬಾಕು ಮತ್ತು ಬದನೆಕಾಯಲ್ಲೂ ಕೂಡ ಹೌದು ನಾವು ನೋಡಬಹುದು. ಅಂದ್ರೆ ಇದು ಬದನೆ ಜಾತಿಯ ಒಂದು ತರಕಾರಿಗಳನ್ನು ಕೂಡ ಬಾರಿಸುತ್ತೆ. ಮತ್ತೆ ತಂಬಾಕನ್ನು ಕೂಡ ಬಿಡೋದಿಲ್ಲ. ಇದು ಮುಖ್ಯವಾಗಿ ಉಗ್ರಾಣದಲ್ಲಿ ನಾವು ಇಷ್ಟೆಲ್ಲ ಬಾಧಿಸುವಂತ ಕೀಟಗಳನ್ನ ನೋಡ್ತೀವಲ್ಲ, ಹೌದು, ಇವುಗಳ ಮೂಲಗಳು ಏನು ಅಂತೀರಿ? ಸಾಮಾನ್ಯವಾಗಿ ನಮ್ಮ ರೈತರು ಏನ್ ತಿಳ್ಕೊಂತಾರಂದ್ರೆ ಉಗ್ರಾಣದಲ್ಲಿ ಬರ್ತಕ್ಕಂಥ ಕೀಟಗಳು ಉಗ್ರಾಣದಲ್ಲೇ ಉತ್ಪತ್ತಿಯಾಗಿ ಕಾಳನ್ನು ಬಾಧಿಸ್ತಾವ ಅಂತ ತಿಳ್ಕೊಂಡಿರ್ತಾರೆ. ಓಹೋ. ಆದರೆ ಈ ಕೀಟಗಳು ಹೊಲಗದ್ದೆಯಿಂದ ಪ್ರಾರಂಭವಾಗಿ ಅಂದ್ರೆ ಇದರ ಬಾಧೆ ಹೊಲದಲ್ಲೇ ಪ್ರಾರಂಭ ಆಗುತ್ತೆ ಬೆಳೆಗಳ ಮೇಲೆ. ಅದು ಬಲಿತ ಕಾಯಿಗಳ ಮೇಲೆ ಮೊಟ್ಟೆಗಳನ್ನಿಟ್ಟು ಮರಿ ಕೀಟಗಳು ಕಾಳುಗಳನ್ನು ಕೊರೆದು ಒಳ ಪ್ರವೇಶಿಸಿ ಉಗ್ರಾಣದಲ್ಲಿ ಸಂಗ್ರಹಿಸಿಡುವ ಕಾಳುಗಳ ಮೇಲೆ ಅಭಿವೃದ್ಧಿ ಹೊಂದಿರ್ತವೆ. ಇದು ಒಂದು ರೀತಿ. ಹೌದು, ಅಂದ್ರೆ ಹೊಲದಲ್ಲೇ ಮೊಟ್ಟೆ ಇಟ್ಟು ಹೊಲದ ಮೂಲಕ ಉಗ್ರಾಣವನ್ನು ಪ್ರವೇಶ ಪ್ರವೇಶಿಸ್ತದೆ. ಉದಾಹರಣೆ ಕೊಡ್ತೀರ? ಉದಾಹರಣೆ, ಅಕ್ಕಿ ಸೊಂಡಿಲ ದುಂಬಿ, ಮುಸ್ಕಿನ ಜೋಳದ ದುಂಬಿ, ಬೇಳೆಕಾಳುಗಳ ದುಂಬಿಗಳು, ಇವು ಹೊಲದಿಂದ ಉಗ್ರಾಣಕ್ಕೆ ಪ್ರವೇಶ ಮಾಡ್ತವೆ. ಇದು ಒಂದು ರೀತಿಯಾದಂತ ಸೋಂಕಿನ ಮೂಲ. ಹೌದು. ಇನ್ಯಾವ ಮೂಲಗಳಿದಾವೆ? ಮತ್ತೊಂದು ಮೂಲ ಅಂತ ಹೇಳಿದ್ರೆ ಸಂಗ್ರಹಣೆ ಮಾಡುವ ಮೊದಲೇ ಸೋಂಕು ಹೊಂದಿದ ಉಗ್ರಾಣಗಳಿದ್ರೆ. ಓಹ್, ಮೊದಲು ನಾವು ಕೆಲವೊಂದು ಧಾನ್ಯಗಳನ್ನ ಸಂಗ್ರಹಣೆ ಮಾಡಿರ್ತೀವಿ. ಹೌದು. ಅದರಲ್ಲಿರ ಕೀಟಗಳು ಅಲ್ಲೇ ಉಳ್ಕೊಂಡು ಸೋಂಕು ಉಂಟು ಮಾಡ್ತವೆ. ಹೌದು. ನಂತರ ಈ ಸಂಗ್ರಹಣೆಗೆ ಬಳಸುವ ಚೀಲಗಳು, ನಾವು ಒಂದು ಸರ್ತಿ ಚೀಲಗಳನ್ನ ಬಳಸಿರ್ತೀವಿ, ನಂತರ ಕಾಳು ತೆಗೆದು ಚೀಲ ಖಾಲಿ ಮಾಡಿ ನಂತರ ಮತ್ತೆ ಅದರಲ್ಲೇ ಕಾಳನ್ನು ತುಂಬಿದ್ರೆ ಅದರಲ್ಲಿರ್ತಕ್ಕಂಥ ಕೀಟಗಳ ಮೊಟ್ಟೆಗಳು ನಾವು ಮತ್ತೆ ಕಾಳನ್ನು ಶೇಖರಿಸಿಡುವಾಗ ಆ ಕಾಳಿಗೆ ಬಾಧಿಸ್ತವೆ. ಮರಿ ಕೀಟಗಳು ಬಂದು ಕಾಳನ್ನು ತಿಂತವೆ. ಅಂದ್ರೆ ನಾವು ಸಂಗ್ರಹಣೆ ಬಳಸುವಂತ ಚೀಲದಲ್ಲೂ ಕೂಡ ಸೋಂಕಿನ ಮೂಲ ಇರುತ್ತೆ. ಮತ್ತೆ ಬಾಧಿತ ಕಾಳುಗಳನ್ನು ಶೇಖರಿಸೋದ್ರಿಂದ, ಅಂದ್ರೆ ಬಾಧಿತ ಒಂದು ಕಾಳುಗಳನ್ನೇ ಮತ್ತೆ ಶೇಖರಣೆ ಮಾಡಬಹುದು. ನಮ್ಮ ಉಗ್ರಾಣದಲ್ಲಿ ಕಾಳುಗಳು ಇರ್ತವೆ, ಅದರಲ್ಲಿ ಬಾಧೆ ಇರ್ತದೆ, ಅದನ್ನ ನಾವು ಹೊಸದಾಗಿ ಸಂಗ್ರಹಣೆ ಮಾಡುವಾಗ ಆ ಕಾಳುಗಳನ್ನ ಉಗ್ರಾಣದಿಂದ ಹೊರತೆಗಿಬೇಕು. ಆದ್ರೆ ಆ ಪೀಡೆಯ ಸಂಖ್ಯೆಯನ್ನ ನಾವು ಕಡಿಮೆ ಮಾಡಬಹುದು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಮೊದಲೇ ಕಾಳುಗಳು ತಂದು ಹಾಕಿರ್ತೀವಿ. ಹೌದು. ಅದರಲ್ಲಿ ಈ ಪೀಡೆಗಳು ಇರ್ತವೆ. ಹೌದು. ಮತ್ತೆ ಹೊಸ ಕಾಳುಗಳನ್ನ ತಂದು ಅಲ್ಲೇ ಇಡ್ತೀವಿ. ಅಲ್ಲೇ ಇದ್ರೆ ಆ ಹೊಸ ಕಾಳುಗಳಿಗೆ ಈ ಹಳೆ ಕಾಳಿಂದ ಬಾಧೆ ಬರ್ತದೆ. ಅದು ಒಂದು ಮುಖ್ಯವಾದ ಮೂಲವಾಗುತ್ತೆ. ಮತ್ತೆ ನೆರೆಯ ಉಗ್ರಾಣಗಳು, ಬೇರೆಯವರ ಉಗ್ರಾಣಗಳು ಅವರು ಸರಿಯಾದ ಕ್ರಮವನ್ನು ಅನುಸರಿಸದೇ ಇದ್ರೆ, ಅವರಲ್ಲಿ ಕೀಟಪೀಡಗಳ ಬಾಧೆ ಹೆಚ್ಚಿದ್ರೆ ನಮ್ಮ ಉಗ್ರಾಣಕ್ಕೂ ಸಹ ಅಲ್ಲಿಂದ ಕೀಟಗಳು ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಈಗ ಡಾಕ್ಟರ್ ಮಂಜನಾಯ್ಕ ಅವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದ ಒಂದು ಮುಖ್ಯ ಅಂಶಕ್ಕೆ ಬರೋದಾದ್ರೆ, ಈ ಉಗ್ರಾಣ ಕೀಟಗಳನ್ನು ಹೇಗೆ ನಿಯಂತ್ರಣ ಮಾಡಬಹುದು, ಏನೇನು ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಈ ಸಾಮಾನ್ಯವಾಗಿ ನಮ್ಮ ರೈತರು ಉಗ್ರಾಣ ಕೀಟಗಳು ಸಂಗ್ರಹಣೆಯಲ್ಲಿ ಮಾತ್ರ ಬರ್ತೇವೆ ಅಂತ ತಿಳ್ಕೊಂಡಿರ್ತೇವೆ. ಆದರೆ ಬಹಳಷ್ಟು ಉಗ್ರಾಣ ಕೀಟಗಳು ಬೆಳೆದ ತಾಕುಗಳಿಂದ ಅಂದ್ರೆ ಹೊಲಗದ್ದೆಗಳಿಂದ ಹಾನಿ ಮಾಡುತ್ತವೆ. ಓಹೋ, ಅವು ಯಾವ್ಯಾವ ಅಂತೀರಿ? ಮುಖ್ಯವಾಗಿ ಅಕ್ಕಿ ಸೊಂಡಿಲ ದುಂಬಿ, ಮುಸುಕಿನ ಜೋಳದ ದುಂಬಿ, ಬೇಳೆಕಾಳು ದುಂಬಿಗಳು, ಹುಣಸೆ ದುಂಬಿಗಳು, ಇವು ಹೊಲದಿಂದ ಉಗ್ರಾಣಕ್ಕೆ ಬರುತ್ತವೆ. ಅಂದ್ರೆ ಪೈರಿನ ಮೇಲೆ ಪ್ರಥಮವಾಗಿ ಬಂದು ನಂತರ ಉಗ್ರಾಣಕ್ಕೆ ಬರುತ್ತದೆ. ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು ಅಂತೀರಿ? ಆದ್ರಿಂದ ಈ ಕೀಟಗಳ ನಿಯಂತ್ರಣವನ್ನ ಬೆಳೆ ಮಾಗುವ 15 ದಿನಗಳಿಗಿಂತ ಮೊದಲು ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕು. ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯವಾಗಿ ಹೊಲದಲ್ಲಿ ನಿಯಂತ್ರಣ ಕ್ರಮ ಕೈಗೊಳ್ಳಬೇಕು. ಹೌದು, ಏನ್ ಕ್ರಮ ಅನುಸರಿಸಬಹುದು ಅಂತೀರಿ? ಈ ಉದಾಹರಣೆಗೆ ಭತ್ತ ಮತ್ತು ಮುಸ್ಕಿನ ಜೋಳದ ಬೆಳೆಗಳಲ್ಲಿ ಮಾಗುವ ಹಂತದಲ್ಲಿ ಮೆಲಾಥಿಯಾನ್ ಅನ್ನೋ ಕೀಟನಾಶಕ 50 EC 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇದು ಮುಖ್ಯವಾದ ಅಂಶ. ಹೌದು. ಅಥವಾ ಪ್ರತಿ ಎಕರೆಗೆ 10 kg ಮೆಲಾಥಿಯಾನ್ 5D ಅನ್ನೋ ಒಂದು ಪೌಡರ್, ಅದನ್ನ ಧೂಳೀಕರಿಸಬೇಕು. ಓಹೋಹೋ, ಅಂದ್ರೆ ನಾವು ಸಿಂಪರಣೆನೂ ಮಾಡಬಹುದು. ಹೌದು. ಅಥವಾ ಈ ಮೆಲಾಥಿಯಾನ್ ಧೂಳನ್ನ ಧೂಳೀಕರಿಸಬೇಕು. ಇದು ಒಂದು ಅಂಶ ಆಯ್ತು. ಈ ಬೇಳೆಕಾಳುಗಳಲ್ಲಾದ್ರೆ? ಈ ಬೇಳೆಕಾಳು ಬೆಳೆಗಳಲ್ಲಿ ಕಾಯಿ ಬಲಿಯುವ ಹಂತದಲ್ಲಿ ಅಂದ್ರೆ 2 ml ಮೆಲಾಥಿಯಾನ್ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಅಂದ್ರೆ ಈಗ ಉದಾಹರಣೆಗೆ ತೊಗರಿ. ಹೌದು. ಮತ್ತು ಅಲಸಂದೆ. ಹೌದು. ಇಂತ ಒಂದು ಬೇಳೆಕಾಳು ಬೆಳೆಗಳಿಗೆ ಅದು ಒಂದು ಬಲಿವಂತ ಹಂತದಲ್ಲೇ ನಾವು ಸಿಂಪರಣೆ ಹಂತದಲ್ಲಿ ಸಿಂಪರಣೆ ಮಾಡಬೇಕು. ಅಂದ್ರೆ ಕೊಯ್ಲು ಮಾಡೋದಕ್ಕಿಂತ ಒಂದು 15 ದಿನ ಮುಂಚಿತವಾಗಿ ಮಾಡಿ ನಾವು ಆನಂತರ ಕೊಯ್ಲು ಮಾಡಬಹುದು. ಹೌದು. ಈ ನೆಲಗಡಲೆ ಅಂತ ಕಡೆಯಲ್ಲಿ ಈ ಶೇಂಗಾಕಾಯಿ ಒಕ್ಕಣೆ ಆದ ತಕ್ಷಣ ಪ್ರತಿ ಕೆಜಿ ಶೇಂಗಾಕಾಯಿಗಳಿಗೆ 50 g ಮೆಲಾಥಿಯಾನ್ ಕೀಟನಾಶಕ ಪುಡಿಯನ್ನ ಮಿಶ್ರಣ ಮಾಡಿ ತೇವಾಂಶ ಕಡಿಮೆ ಆಗಲು ಒಣಗಿ ತದನಂತರ ಸಂಗ್ರಹಿಸಬೇಕು. ಓಹೋಹೋ, ಅಂದ್ರೆ ಚೆನ್ನಾಗಿ ಅದು ಒಣಗದಕ್ಕೆ ಮೆಲಾಥಿಯಾನ್ ಪೌಡರ್ ಹಾಕಿಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ನಂತರ ಅದನ್ನು ಶೇಖರಣೆ ಮಾಡಬೇಕು. ಅದು ಬಹಳ ಮುಖ್ಯವಾದ ಅಂಶ. ಇನ್ನು ಮುಖ್ಯವಾಗಿ ಈ ಉಗ್ರಾಣ ಕೀಟಗಳ ನಿಯಂತ್ರಣದಲ್ಲಿ ಏನೇನು ಕ್ರಮಗಳನ್ನು ನಾವು ಅನುಸರಿಸಬಹುದು ಅಂತೇಳಿ, ಇದು ಮುಖ್ಯವಾಗಿ ತಾವು ಹೇಳಿದ್ದು ಈಗ ಹೊಲದಲ್ಲಿ ಏನು ಕ್ರಮ ಕೈಗೊಳ್ಬಹುದು ಅಂತ, ಮತ್ತೆ ಒಕ್ಕಣೆ ಸಂದರ್ಭದಲ್ಲಿ ಏನು ಕ್ರಮ ಕೈಗೊಳ್ಬಹುದು ಅಂತ, ಈ ಉಗ್ರಾಣದಲ್ಲೇ ಕೀಟಗಳ ನಿಯಂತ್ರಣದಲ್ಲಿ ಏನು ಕ್ರಮ ಕೈಗೊಳ್ಬಹುದು? ಉಗ್ರಾಣದಲ್ಲಿ ಕೀಟಗಳು ಬಾಧೆ ಕಂಡು ಬಂದರೆ ಅದನ್ನು ನಾವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು. ನಂತರ ನಿಯಂತ್ರಣ ಕ್ರಮಗಳನ್ನು ವಹಿಸಬೇಕು. ಎರಡು ರೀತಿಯಾಗಿ ನಾವು ಕೀಟ ಬಾಧೆಯನ್ನು ಕಡಿಮೆ ಮಾಡಬಹುದು. ಅಂದ್ರೆ ಮುಂಜಾಗ್ರತಾ ಕ್ರಮಗಳು ಅಂದ್ರೆ ಏನೇನು ಅಂತೀರಿ? ಅಂದ್ರೆ ಒಕ್ಕಣೆ ಕಣಗಳು ಅವು ಸ್ವಚ್ಛ ಮತ್ತು ನಮ್ಮ ಉಗ್ರಾಣದಿಂದ ದೂರ ಇರಬೇಕು. ಮತ್ತೆ ಯಾಕೆಂದ್ರೆ ಅಲ್ಲಿಂದನೇ ಕೀಟಗಳು ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಹೌದು. ಮತ್ತು ಕೊಯ್ಲು ಮತ್ತು ಒಕ್ಕಣೆಗೆ ಬಳಸ್ತಕ್ಕಂಥ ಯಂತ್ರಗಳು ಉಪಯೋಗಿಸುವ ಮೊದಲೇ ಅವುಗಳನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸೋದು ಬಹಳ ಮುಖ್ಯ. ಹೌದು. ಯಾಕಂದ್ರೆ ಅದರಲ್ಲಿ ಯಾವ್ದಾದ್ರು ಒಂದು ಕೀಟದ ಮೊಟ್ಟೆನೋ ಯಾವ್ದಾದ್ರೂ ಹಂತಗಳು ಅದಿತ್ತು ಅಂದ್ರೆ ಈ ಮತ್ತೆ ಹೊಸದಾಗಿ ಬರ್ತಕ್ಕಂಥ ಬೆಳೆಗಳಿಗೆ ತಗಲ್ತದೆ. ಆದ್ರಿಂದ ಅದನ್ನು ಮೊದಲು ನಾವು ಸ್ವಚ್ಛಗೊಳಿಸಬೇಕು, ಯಂತ್ರಗಳನ್ನು ಸ್ವಚ್ಛಗೊಳಿಸಿ ಬಳಸಬೇಕು. ಮತ್ತೆ ಶೇಖರಣಾ ಸಾಮಗ್ರಿಗಳು ಮತ್ತೆ ಉಗ್ರಾಣಗಳನ್ನ ಶೇಖರಣೆ ಮುಂಚೆನೆ ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸೋದು ಬಹಳ ಮುಖ್ಯ. ಹೌದು. ಉಗ್ರಾಣನಾದ್ರೂ ಆಗ್ಬಹುದು ಮತ್ತು ನಾವು ಶೇಖರಣೆ ಮಾಡುವ ಸಾಮಗ್ರಿ. ಹೌದೌದು. ಅಂದ್ರೆ ಮಂಕ್ರಿ ಅಂತೀವಿ, ಗೆರ್ಸೆ ಅಂತೀವಿ, ಒಡವು ಅಂತೀವಿ. ಮತ್ತೆ ಉಗ್ರಾಣದಲ್ಲಿರುವಂತ ಗೂಡು ಮತ್ತು ಬಲೆಗಳನ್ನು ತೆಗೆದು ನಾಶಪಡಿಸಬೇಕು. ಅದ್ರಲ್ಲಿ ಕೀಟದ ಬೀಡಗಳು ಗೂಡುಗಳು ಸಹ ಇರ್ತವೆ. ಅವೆಲ್ಲ ಗೂಡು ಬಲೆಗಳನ್ನು ಕಟ್ಕೊಂಡು ಅಲ್ಲಿರ್ತವೆ, ಅಲ್ಲೇ ಇರ್ತವೆ. ಅದನ್ನ ತೆಗೆದು ನಾಶ ಮಾಡಬೇಕು. ಮತ್ತೆ ಉಗ್ರಾಣದಲ್ಲಿ ಕಂಡು ಬರುವಂತಹ ರಂಧ್ರಗಳನ್ನ, ರಂಧ್ರಗಳಲ್ಲಿ ಕೀಟಗಳು ಇರಬಹುದು. ಹೌದೌದು. ಕೋಶಗಳು ಇಂಥವೆಲ್ಲ ಇರ್ತವೆ. ಹೌದು. ಆದ್ರಿಂದ ಅಂತ ರಂಧ್ರಗಳನ್ನ ಸಿಮೆಂಟ್ ಅಥವಾ ಮಣ್ಣಿನಿಂದ ಮುಚ್ಚಬೇಕು. ಇದು ಬಹಳ ಮುಖ್ಯವಾದ ಅಂಶ. ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಇವು ಕೀಟಗಳು ಆಶ್ರಯ ಪಡೆಯೋದಕ್ಕೆ ಅವಕಾಶ ಕೊಡಬಾರದು. ಆ ರೀತಿ ನಾವು ಈ ಸಿಮೆಂಟ್ ನಿಂದ ಅಥವಾ ಮಣ್ಣಿಂದ ಆ ರಂಧ್ರಗಳನ್ನು ಮುಚ್ಚಬೇಕು. ಈ ಇಲಿಗಳು ಸಾಕಷ್ಟು ಹಾನಿ ಮಾಡ್ತವೆ ಅಂತ ನಾವು ಮೊದಲು ಹೇಳಿದ್ವಿ. ಹೌದು. ಇಲಿಗಳ ನಿಯಂತ್ರಣಕ್ಕೆ ಏನ್ ಮಾಡಬಹುದು? ಸಾಮಾನ್ಯವಾಗಿ ಉಗ್ರಾಣದ ಸುತ್ತಮುತ್ತಲು ಇಲಿಗಳ ಹಾವಳಿ ಹೆಚ್ಚಾಗಿರ್ತದೆ. ಮತ್ತೆ ಅವು ಬಿಲಗಳನ್ನು ಸಹ ಮಾಡಿರ್ತವೆ. ಹೌದೌದು. ಅಂತ ಬಿಲಗಳನ್ನ ಈ ಒಡೆದ ಗಾಜಿನ ಚೂರುಗಳನ್ನು ಹಾಕಿ ಮಣ್ಣು ಅಥವಾ ಸಿಮೆಂಟ್ ನಿಂದ ಮುಚ್ಚಿದ್ರೆ ಇಲಿಗಳು ಆ ಬಿಲದಿಂದ ಹೊರಗಡೆ ಬರೋದಿಲ್ಲ. ಇದು ಬಹಳ ಮುಖ್ಯವಾದಂತ ಒಂದು ಸಂಗತಿ ಅಂತ ಹೇಳಬಹುದು. ಹೌದು. ಇನ್ನ ಸಂಗ್ರಹಣಾ ಕೊಠಡಿಗಳಿಗೆ ಏನು ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು? ಈ ಸಂಗ್ರಹಣಾ ಕೊಠಡಿಗಳಿಗೆ ಸುಣ್ಣವನ್ನು ಬಳಿದು ಸ್ವಚ್ಛವಾಗಿಡಬೇಕು. ಅದು ಬಹಳ ಮುಖ್ಯ. ಹೌದು. ಇನ್ನ ಈ ನಾವು ತುಂಬದಕ್ಕೆ ಬಳಸ್ತೀವಲ್ಲ, ಆ ಚೀಲಗಳನ್ನು ಕೂಡ ಸ್ವಚ್ಛಗೊಳಿಸೇ ಬಳಸಬೇಕಾಗುತ್ತೆ. ಹೌದೌದು. ಕಾಳು ತುಂಬಿದ ಚೀಲಗಳನ್ನು ಮರದ ಫಲಕಗಳ ಮೇಲೆ ಗೋಡೆಯಿಂದ 1/2 meter ದೂರದಲ್ಲಿ ಜೋಡಿಸಿ ಇಡಬೇಕು. ಗೋಡೆ ಹತ್ತಿರ ಇಡಬಾರದು. ಗೋಡೆ ಹತ್ತಿರ ನಾವು ಇಟ್ವಿ ಅಂತ ಅಂದ್ರೆ ಕೀಟಗಳು ಬರೋ ಸಾಧ್ಯತೆ ಇರುತ್ತೆ ಗೋಡೆ ಮುಖಾಂತರ. ಹೌದು. ಜೊತೆಗೆ ಗೋಡೆಯಿಂದ ತೇವಾಂಶ ಕೂಡ ಬರೋ ಸಾಧ್ಯತೆ. ತೇವಾಂಶನೂ ಬರ್ತದೆ. ಇದು ಮುಖ್ಯವಾಗಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಆಯ್ತು. ಹೌದು. ಈ ಉಗ್ರಾಣ ಕೀಟಗಳ ವಿರುದ್ಧ ಮುಂಜಾಗ್ರತಾ ಕ್ರಮಗಳು. ಹೌದು. ಇನ್ನು ಏನೇನು ನಿಯಂತ್ರಣ ಕ್ರಮಗಳನ್ನು ಈ ಕೀಟಗಳು ಬಂದ ಮೇಲೆ ವಹಿಸಬಹುದು ಅಂತ ಹೇಳಿ? ಈ ನಿಯಂತ್ರಣ ಕ್ರಮಗಳಂತೇಳಿದ್ರೆ ಕಾಳುಗಳನ್ನು ಶೇಖರಣೆ ಮಾಡುವ ಮೊದಲು ಶೇಖರಣೆ ಸಾಮಗ್ರಿಗಳು ಮತ್ತೆ ಉಗ್ರಾಣಗಳಲ್ಲಿನ ಸೋಂಕು ನಿವಾರಣೆಗಾಗಿ ಮೆಲಾಥಿಯಾನ್ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಬೆರೆಸಿ ಉಗ್ರಾಣದ ಒಳಗೆ ಮತ್ತೆ ಹೊರಗೋಡೆಗೆ ಸಿಂಪಡಿಸಬೇಕು. ಸರಿ. ನಂತರ ಸಿಂಪರಣೆ ಆದ ನಂತರ ಕಿಟಕಿ ಮತ್ತು ಬಾಗಿಲುಗಳನ್ನು ಗಾಳಿ ಆಡದಂತೆ 5 ದಿನಗಳ ಕಾಲ ಭದ್ರಪಡಿಸಬೇಕು. ಅಂದ್ರೆ ಆ ಕೀಟನಾಶಕದ ಒಂದು ಪರಿಣಾಮ ಕಡಿಮೆ ಆಗದಂತೆ, ಹೌದು, ಗಾಳಿ ಆಡದಂತೆ ನಾವು ಭದ್ರವಾಗಿ ಕಿಟಕಿ ಬಾಗಿಲು ಮುಚ್ಚಬೇಕು. ಆಮೇಲೆ ಧೂಪೀಕರಣ ಮಾಡಬಹುದು. ಓ, ಧೂಪ ಹಾಕೋದು? ಹೌದು, ಹೊಗೆ ಹಾಕೋದು. ಈ ಕೀಟಗಳ ಬಾಧೆ ತಗಲಿದ ಪ್ರತಿ ಟನ್ ಕಾಳಿಗೆ 3 ಅಲ್ಯೂಮಿನಿಯಂ ಫಾಸ್ಫೇಟ್ ಗುಳಿಗೆಗಳನ್ನ ಉಪಯೋಗಿಸಿ ಧೂಪೀಕರಿಸಬಹುದು. ಅಂದ್ರೆ ಈಗ ಧೂಪೀಕರಣ ಅಂದ್ರೆ ಬಹಳ ಒಂದು ರಾಸಾಯನಿಕದಿಂದ ಮಾಡೋದ್ರಿಂದ ಏನ್ ಮುಂಜಾಗ್ರತೆ ವಹಿಸಬೇಕು ಅಂತೀರಿ? ಅಂದ್ರೆ ನಾವು ಬೀಜಗಳನ್ನು ಶೇಖರಣೆ ಮಾಡೋದು ಸಾಮಾನ್ಯವಾಗಿ ಬಿತ್ತನೆ ಬೀಜಕ್ಕೆ ಉಪಯೋಗಿಸ್ತೀವಿ. ಹೌದೌದು. ಆದ್ರಿಂದ ಈ ಧೂಪೀಕರಣ ಮಾಡೋದ್ರಿಂದ ನಾವು ಅದನ್ನ ಬಳಸುವ ಅವಶ್ಯಕತೆ ಬರೋದಿಲ್ಲ, ಅದು ಬಿತ್ತನೆಗೆ ಉಪಯೋಗಿಸ್ತೀವಿ. ಆದ್ರಿಂದ ನಮ್ಮ ಮೇಲೆ ಯಾವ ದುಷ್ಪರಿಣಾಮನೂ ಬೀರೋದಿಲ್ಲ. ಸರಿ ಸರಿ. ಮತ್ತೆ ಇನ್ನೂ ಏನೇನು ಅಂಶ ವಹಿಸಬೇಕಾಗುತ್ತೆ? ಈ ಧೂಪೀಕರಣ ಮಾಡುವಾಗ ನಾವು ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಏನೇನು ಅಂತೀರಿ? ಅಂದ್ರೆ ಧೂಪೀಕರಿಸ ಬೇಳೆಕಾಳುಗಳ ತೇವಾಂಶ 10% ಹೆಚ್ಚಿರಬಾರದು. ಮತ್ತೆ ಧೂಪೀಕರಣ ವಿಧಾನವನ್ನ ತಜ್ಞರ ಸಲಹೆ ಅಂತಾನೆ ಮಾಡಬೇಕು. ನಾವು ಮನಸ್ಸಿಗೆ ಬಂದಿದ್ದಂತ ಆತರ ಮಾಡಕ್ ಹೋಗಬಾರ್ದು. ಅಂದ್ರೆ ಅವರ ಸಲಹೆ ಪಡ್ಕೊಂಡೇ ಮಾಡಬೇಕು. ಈ ಧೂಪೀಕರಣವನ್ನ ಯಾವುದೇ ಕಾರಣಕ್ಕೂ ಈ ಜನಸಾಮಾನ್ಯರು ಅಥವಾ ಕಾರ್ಮಿಕರು ಕೆಲಸ ಮಾಡುವಂತ ಕಡೆ ಅಥವಾ ಅವ್ರು ಓಡಾಡುವಂತ ಜಾಗದಲ್ಲಿ ಧೂಪೀಕರಣವನ್ನ ಮಾಡಬಾರ್ದು. ಅಂದ್ರೆ ಈ ಜನರ ಚಟುವಟಿಕೆ ಇರುವಂತ ಕಡೆ ಮಾಡಬಾರ್ದು ಅಂತ. ಹೌದು. ಅಂದ್ರೆ ಯಾವುದೇ ಒಂದು ಜನರ ಚಟುವಟಿಕೆ ಇಲ್ಲದೆ ಇರುವಂತ ಸ್ಥಳದಲ್ಲೇ ಮಾಡಬೇಕು. ಇನ್ನ ಸೂಕ್ತವಾದಂತ ಏನು ಶೇಖರಣಾ ಕ್ರಮಗಳನ್ನು ಬಳಸಬಹುದು ಅಂತ? ನಾವು ಕೀಟ ಪೀಡೆಗಳನ್ನ ನಿಯಂತ್ರಣದಲ್ಲಿ ಇಡಬೇಕಂತ ಹೇಳಿದ್ರೆ ಈ ವಾತಾವರಣ ನಿಯಂತ್ರಣ ಮಾಡಬೇಕು. ಅದು ಬಹಳ ಮುಖ್ಯ. ಮುಖ್ಯವಾಗಿ ಅಂದ್ರೆ ವಾತಾವರಣದಲ್ಲಿ 2 ಅಂಶಗಳಿರ್ತವೆ, ಉಷ್ಣಾಂಶ ಮತ್ತೆ ಕಾಳಿನ ತೇವಾಂಶ. ಓ, ಇವೆರಡು ಅಂಶಗಳ ಬಗ್ಗೆ ಗಮನ ಹರಿಸಬೇಕು. ಉಷ್ಣಾಂಶದಲ್ಲಿ ಏನ್ ಗಮನಿಸಬೇಕಾಗತ್ತೆ ಅಂದ್ರೆ ಕಾಳುಗಳನ್ನು ಹೆಚ್ಚು ಬಿಸಿಲಿರುವ ಸಮಯದಲ್ಲಿ ಒಣಗಿಸಿದಲ್ಲಿ ಕಾಳಿನ ಮೇಲಿರ್ತಕ್ಕಂಥ ಕೀಟಗಳ ಮೊಟ್ಟೆಗಳು ಒಣಗಿ ಮರಿ ಕೀಟಗಳು ಹೊರಗಡೆ ಬರುವುದಿಲ್ಲ. ಮೊಟ್ಟೆ ಹಂತದಲ್ಲೇ ಕೀಟಗಳು ಸಾಯ್ತವೆ. ಅಂದ್ರೆ ಉಷ್ಣಾಂಶದಿಂದ ಅವುಗಳನ್ನು ನಿಯಂತ್ರಣ ಮಾಡಬಹುದು. ಮತ್ತೆ ಕಾಳಿನ ತೇವಾಂಶ ಅದು ಯಾವುದೇ ಕಾರಣಕ್ಕೂ 10% ಇರಬಾರ್ದು, ಅದಕ್ಕಿಂತ ಕಡಿಮೆ ಮಾಡಿ ಶೇಖರಣೆ ಮಾಡುವುದರಿಂದ ಕೀಟಬಾಧೆಯನ್ನ ಕಡಿಮೆ ಮಾಡಬಹುದು. ಅಂದ್ರೆ ಮುಖ್ಯವಾಗಿ ಈಗ ಬೇರೆ ಬೇರೆ ಕಾಳುಗಳು ನಮ್ಮಲ್ಲಿರ್ತವೆ, ಹೌದು, ಇವುಗಳಲ್ಲಿ ತೇವಾಂಶದ ಪ್ರಮಾಣ ಎಷ್ಟು ಇರಬೇಕಾಗತ್ತೆ ಅಂತೀರಿ? ಈ ದೀರ್ಘಕಾಲ ಸಂಗ್ರಹಣೆ ಮಾಡ್ಬೇಕಂತ ಹೇಳಿದ್ರೆ 10% ಅಂದ್ರೆ ಏಕದಳ ಧಾನ್ಯಗಳು 10-12% ಇರಬೇಕು. ಶೇಕಡವಾರು ಅಂದ್ರೆ ನಮ್ಮ ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ಜೋಳ ಆಗ್ಬೋದು, ಮುಸ್ಕಿನ ಜೋಳ ಆಗ್ಬೋದು, ಇಂಥವು ಶೇಕಡ 10-12% ಇರಬೇಕು. ಅಷ್ಟು ತೇವಾಂಶ ಇರಬೇಕು. ಮತ್ತೆ ದ್ವಿದಳ ಧಾನ್ಯಗಳು ಅಂದ್ರೆ ಬೇಳೆಕಾಳುಗಳು, ಹೌದು, ತೊಗರಿ ಆಗ್ಬೋದು, ಅಲಸಂದಿ ಆಗ್ಬೋದು, ಇದನ್ನು ಶೇಕಡ ಹೆಸರು ಉದ್ದು ಇಂಥವಾದ್ರೆ, ಹೌದು, ಇದರಲ್ಲಿ ಕಾಳುಗಳಲ್ಲಿ 9-10% ತೇವಾಂಶ ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಮತ್ತೆ ಎಣ್ಣೆ ಕಾಳು ಬೀಜಗಳು ಅಂದ್ರೆ ಶೇಂಗಾ, ಹೌದೌದು, ಸೂರ್ಯಕಾಂತಿ, ಸೋಯಾ ಅವರೇ ಬೀಜ, ಇಂಥವ್ ಶೇಖರಣೆ ಮಾಡುವಾಗ ಎಣ್ಣೆಕಾಳು ಬೀಜದಲ್ಲಿ 8-9% ತೇವಾಂಶ ಇರಬೇಕು. ಓಹೋ, ಅಂದ್ರೆ ಬಹಳಷ್ಟು ಕಡಿಮೆ ಇರಬೇಕಾಗುತ್ತೆ. ಕಡಿಮೆ ಇರಬೇಕು. ಮತ್ತೆ ತರಕಾರಿ ಬೀಜಗಳನ್ನ ನಾವು ಸಂಗ್ರಹಣೆ ಮಾಡ್ಬೇಕಂತ ಹೇಳಿದ್ರೆ ಆ ತರಕಾರಿ ಬೀಜದಲ್ಲಿ 5-8% ತೇವಾಂಶ ಇದ್ರೆ ಕೀಟಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಅಂದ್ರೆ ತರಕಾರಿ ಬೀಜಗಳಲ್ಲಿ ಬಹಳಷ್ಟು ಕಡಿಮೆ ಇರಬೇಕಾದ್ರೆ, ಅಂದ್ರೆ ಬೀಜಗಳಲ್ಲಿ ತೇವಾಂಶ ಕಡಿಮೆ ಇದ್ದಷ್ಟು ಬಾಧೆ ಕಡಿಮೆ, ಕೀಟಬಾಧೆ ಕಡಿಮೆ. ಅದರಿಂದ ನಾವು ಸೂಕ್ತವಾದಂತ ಒಂದು ತೇವಾಂಶ ಇರೋ ರೀತಿಯಲ್ಲಿ ಈ ಧಾನ್ಯಗಳನ್ನ ಶೇಖರಣೆ ಮಾಡಬಹುದು. ಅದು ವಿಶೇಷವಾಗಿ ಬೀಜಗಳ ಸಂಗ್ರಹಣೆಯನ್ನ ಮಾಡುವಾಗ ಇನ್ನೂ ವಿಶೇಷವಾದ ಎಚ್ಚರಿಕೆ ವಹಿಸಬೇಕು. ಬೀಜದಲ್ಲಿ ಇರುವ ತೇವಾಂಶ ಕಡಿಮೆನೂ ಆಗಬಾರದು, ಬಹಳಷ್ಟು ಹೆಚ್ಚುನೂ ಆಗಬಾರದು. ಕಡಿಮೆ ಆದ್ರೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಹೆಚ್ಚಾದ್ರೆ ಮತ್ತೆ ಸಂಗ್ರಹಣೆಯಲ್ಲಿ ಕೀಟಬಾಧೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಬೂಸ್ಟ್ ಜಾಸ್ತಿ ಆಗುತ್ತೆ, ಒಟ್ಟಾರೆ ಮತ್ತೆ ಮೊಳಕೆ ಪ್ರಮಾಣದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಈ ಎಲ್ಲ ಅಂಶಗಳನ್ನ ರೈತರು ಸೂಕ್ಷ್ಮವಾಗಿ ಗಮನಿಸಿ ಮಾಡ್ಕೋಬೇಕಾಗುತ್ತೆ. ಹೌದು. ರೈತ ಬಾಂಧವರೇ, ತಮಗೆ ಈ ಧಾನ್ಯ ದಾಸ್ತಾನು ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಸಿ ಮಂಜಾನಾಯಕ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು.

ಈ ಶ್ರೇಷ್ಠ ತೋಟಗಾರಿಕಾ ರೈತ ಅಥವಾ ರೈತ ಮಹಿಳೆ ಪ್ರಶಸ್ತಿ ಆಯ್ಕೆಗಾಗಿ ತಾವು ಏನಾದರೂ ಅರ್ಜಿಗಳನ್ನು ಸಲ್ಲಿಸ ಬಯಸಿದರೆ ಹೆಚ್ಚಿನ ಮಾಹಿತಿಗಾಗಿ ತಾವು 00425 7910 ಈ ಶ್ರೇಷ್ಠ ತೋಟಗಾರಿಕಾ ರೈತ ಅಥವಾ ರೈತ ಮಹಿಳೆ ಪ್ರಶಸ್ತಿ ಆಯ್ಕೆಗಾಗಿ ತಾವು ಏನಾದರೂ ಅರ್ಜಿಗಳನ್ನು ಸಲ್ಲಿಸ ಬಯಸಿದರೆ ಹೆಚ್ಚಿನ ಮಾಹಿತಿಗಾಗಿ ತಾವು ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.